ಆ ತರ ಕೊರೀತಾ ಇದೀನಿ. ಅಲ್ಲ ನಮ್ ತಮ್ಮ ನೋಡಿದ್ರೆ ಅಷ್ಟೇ, ಏ ಅಪ್ಪ ಇವತ್ತೇವ್ರು ಪುನೀತ್ ರಾಜ್ಕುಮಾರ್ ಇಲ್ಲಂತೆ, ಅವರೆಲ್ಲ ಏನೇನೋ ಮಾಡಿದ್ರೆ ಅಂತ ಆ ತರ ನನಗೆ ತಲೆ ಹಚ್ಚಿತು. ಅದೇ ಮಾರನೇ ದಿವಸ ಒಂದು 25 ದಿವಸ ಕೂಡಿ ಆ ಪುನೀತ್ ರಾಜ್ಕುಮಾರ್ ತಂದಿ ಮಾಡ ನಿಲ್ಸಿದ್ದೇನೆ. ಹೌದು, ಬಹಳ ಜನ ಖುಷಿ ಪಟ್ರು. ಈಗ ಈ ಸುಕ್ರಿ ಬೊಮ್ಮನಗೌಡ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಆಗ್ಬೋದು, ಇವರ ಒಂದು ಮೂರ್ತಿಯನ್ನ ನೀವು ಕಡಿಬೇಕಿದ್ರೆ 6 ಅಡಿನೋ 7 ಅಡಿಯ ಉದ್ದದ ಮರದ ದಿಮ್ಮಿಯನ್ನ ತಗೊಳ್ತಿರೋ ಅಥವಾ ಸಣ್ಣ ಸಣ್ಣ ಪೀಸ್ ಮಾಡಿ ಜಾಯಿಂಟ್ ಮಾಡ್ತೀರಾ? ಇಲ್ಲ ಇಲ್ಲ, ಅವ್ರದ್ದು ಎಷ್ಟು 6 ಇಂಚ ಕಡಿಮೆ ಮಾಡಿದ್ದೇನೆ ಈ ಪುನೀತ್ ರಾಜ್ಕುಮಾರ್ ನಾನು ಅಂದಾಜು ಮಾಡಿದ್ದೇನೆ ಅಷ್ಟೇ ಇರಬಹುದು ಅಂತೇಳಿ. ಸರಿ, ಸುಕ್ರೆಜ್ಜಿದ್ದು ಹಂಗೆ 5 ಅಡಿ ಇದು ಮಾಡಿದ್ದೇನೆ, ತುಳಸದ್ದು ಸ್ವಲ್ಪ ಹೆಚ್ಚಿಗಿರುವುದು ಅಂತೇಳಿ. ಅವ್ರದ್ದು ಸ್ವಲ್ಪ ನಾವು ನೋಡಿದ್ದೇನೆ, ಒಡನಾಟ ಇತ್ತು ಅವ್ರದ್ದು, ಹಾಗೆ ಇದ್ದಾರೆ ಅಂತೇಳಿ. ಆ ತರನೇ ಅಷ್ಟೇ ಲೆವೆಲಿಗೆ ಮಾಡಿದ್ದೇನೆ. ತಾಯಿ ತಂದೆಯವ್ರದ್ದು ಅಷ್ಟೇ, ಎಷ್ಟು ಹೈಟ್ ಇದ್ದಾರೆ ಅಷ್ಟೇ ಮಾಡಿದ್ದೇನೆ. ಈ ಜಿಂಕೆ ಹುಲಿ ಎಲ್ಲ ಕಡೆಗೆ ನಮಗೆ ಅಲ್ಲಿ ಸ್ವಲ್ಪ ನೋಡಿದ ಮಾಹಿತಿ. ಸರಿ, ಕಾಡಲ್ಲಿ ಆ ತರ ಮೊಸಳೆ ಸಿಂಹಂದು ಎಲ್ಲ ಸ್ವಲ್ಪ ಸ್ವಲ್ಪ ಆ ತರ ಅದೆಲ್ಲ ಮಾಡಿದ್ದೇನೆ. ಹಾಗೇನೆ ಈ ಕಲ್ಲಿನ ಮೂರ್ತಿ ಬರ್ಲಿಕ್ಕೆ ಶುರು ಆಯಿತು. ಸರಿ, ಅವಾಗ ನಾನು ತಂದೆಯವರಷ್ಟು ಕಷ್ಟಪಟ್ಟು ಮಾಡ್ತಿದ್ರೆ ನನ್ನ ಹತ್ರ ಆಗುವಂಗಿಲ್ಲ. ಅವಾಗ ನಾನು ಯಾರು ಒಂದದಕ್ಕೆ ನನಗೆ 100 ರೂಪಾಯಿ ಅಥವಾ 1 ರೂಪಾಯಿ ಹಾಕಿ ಒಂದು ಇಳ್ಳೆದೆಲೆ ನಾನು ತಗೊಂಡ್ಬಿಟ್ಟಿದ್ದೇನೆ ಆಗುದಂತೇಳಿ. 2 ದಿವಸ ಹೋದ ಕೂಡಲೇ ಒಂದು 3-4 ದಿವಸ ನೋಡಿದೆ ಇದು ಆಗುದಲ್ಲ ಅಂಬುದೊಂದು ಅನಿಸೋಯ್ತು. ಏನೋ ಪ್ರಯತ್ನ ಪಟ್ಟು ಆ ಮೂರ್ತಿ ವೆಂಕಟರಮಣ ಮೂರ್ತಿ ಮಾಡಿದೆ. ಅವಾಗ ಎಲ್ಲದಕ್ಕೂ ಧೈರ್ಯ ಬಂತು, ಏನಾದ್ರು ಮಾಡಬಲ್ಲ ಅಂತೆ. ಅವಾಗ ಯಾವುದೇ ಮೂರ್ತಿ ಮಾಡ್ತಾನೆ ಕೇಳಿದ್ರೆ ಸಾಕು, ನಾನು ಫೋಟೋ ಕೊಡಿ ಕಲ್ಲಿನ ಮೂರ್ತಿ ಮಾಡ್ತೀನಿ. ಈಗ ಸ್ವಲ್ಪ ಕಲ್ಲಿನ ಮೂರ್ತಿ ಮಾಡುವ ಬಗ್ಗೆ ಹೇಳಿ, ಯಾವ ರೀತಿಯ ಕಲ್ಲಿನ ಆಯ್ಕೆ ಮಾಡಿಕೊಳ್ಬೇಕು ಮತ್ತೆ ಬೇಕಾದ ಗಾತ್ರಕ್ಕೆ ಅದನ್ನು ಕತ್ತರಿಸುವಂತಹದ್ದು ಹೇಗೆ, ಏನೇನು ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ? ನಮ್ಗೆ ಯಾವುದು ಕರೆಂಟ್ ಅಂತ ಈ ಕಟ್ರ ಈ ಮಷಿನ್ ಯಾವುದು ಬ್ಲೇಡ್ ಏನಿಲ್ಲ, ಇಲ್ಲ ಸ್ವಲ್ಪ ಎಲ್ಲಿವರೆಗೂ ನಮ್ದು ಈ ಸಾಣೆ ಹೋಗ್ತದೆ ಅಲ್ಲಿವರೆಗೂ ಸಾಣೆಯಲ್ಲಿ ಮಾಡ್ತೇನೆ. ಆಮೇಲೆ ದೊಡ್ಡದೊಂದು ಹಾರಿ ಇರ್ತದೆ, ಅದಕ್ಕೆ ಎಲ್ಲ ಸರಿ ಹದ ಮಾಡಿ ಅದು ಬಹಳ ದಿವಸ ಇರುವುದಿಲ್ಲ, ಮತ್ತೆ ಟೆಂಪರಿಗೆ ಮತ್ತೆ ಅವ್ರಿಗೆ ಕಾಸಲಿಕ್ಕೆ ಟೆಂಪರ್ ಕೊಡ್ಲಿಕ್ಕೆ ಮತ್ತೆ ಹೋಗ್ಬೇಕು. ಅದು ಹಾರ್ಡ್, ಅದು ಕಲ್ಲು ಕೊರದಿ ಅಷ್ಟು ಮುಟ್ಟದ ತನಕ ಯಾವಾಗ ಆಗ್ತದೋ ಬಿಡ್ತದೋ ಹಂಗ ಅನಿಸ್ತದೆ, ಅಂದ್ರೆ ಕೈಯಿಂದ ಮಾಡುವುದು. ಮತ್ತು ಮೂರ್ತಿಗೆ ನಾನು ಆ ಮನಸ್ಸು ಕೊಟ್ಟೆ ಅಂತ ಹೇಳಿದ್ರೆ, ಯಾವಾಗ ಬೆಳಗಾಗೋದು ಅಲ್ಲಿ ಹೋಗಿ ನಾನು ಕುಂತ್ಕೊಳ್ಬೇಕು, ಸಂಜೆದ್ದು ಗೊತ್ತಿಲ್ಲ, ರಾತ್ರಿಯಲ್ಲಿ ಸ್ವಲ್ಪ ಅದೇ ಯೋಚನೆ ಇವತ್ತು ಯಾವುದಕ್ಕೆ ನಾ ಆ ಮೂರ್ತಿಗೆ ಯಾವ ಥರ ಕೈ ಇಡಬೇಕು ಮನಸ್ಸಲ್ಲಿ ರಾತ್ರಿ ಯೋಚನೆ ಹೇಗೆ ಮಾಡಬೇಕು ಅಂತ ಹೊಸ ಕಲಿಯುವುದು. ನಮ್ಮ ಗುರು ಹತ್ರ ಕಲ್ತವರಲ್ಲ, ನಮ್ಮ ಮನಸ್ಸು ಬುದ್ಧಿಯಲ್ಲೇ ಕಲ್ತವರು. ನಿಮ್ಮ ತಾತ ತಂದೆ ಎಲ್ಲರೂ ಕೂಡ ಮೂರ್ತಿ ಮಾಡುವರು ಅದನ್ನು ನೋಡಿ ನೋಡಿ ಕಲ್ತರೆ. ಹೌದು, ನೋಡಿದ್ದೆ ಹೊರತಾಗಿ ಆ ಕೆಲಸಕ್ಕೆ ಅದು ಆ ಮೂರ್ತಿ ಹಂಗೇನ. ಈಗ ತಂದೆ ನಾನು ಹೇಳಿದ್ದು ಹಂಗೆಯ, ತಂದೆಯವರು ಯಾಕೆ ನಮಗೆ ಆ ಕೆಲಸ ಕೊಟ್ಟಿಲ್ಲ, ಅದು ತಂದೆಯವರು ತಾತನೂ ಅವ್ರಿಗೆ ಕೊಟ್ಟಿಲ್ಲ ಮನಸ್ಸಲ್ಲಿ. ಅದು ಇವತ್ತು ತಾನು ಮಾಡೋದು ಹೀಗಿತ್ತು, ಆ ಕಲ್ಲಿಗೆ ಸಾಣೆ ಹೊಡೆದು ಬಿಟ್ರೆ ಮಕ್ಕಳು ಹೋಗಿ ಅದು ಆ ಕಡೆ ಹೋದ್ರೆ ಆ ಮೂರ್ತಿ ಮತ್ತೆ ಮುಂದೆ ಬರೋದಿಲ್ಲ, ಹಾಳಾಗ್ತದೆ. ಅದಕ್ಕಾಗಿ ಅವರು ತಾವೆಷ್ಟು ಪ್ರಯತ್ನ ಪಡ್ತಾರೆ ಅವರೇ ಮಾಡದ್ದು. ಈಗ ನಂದು ಹಾಗಾಗಿದೆ, ಇನ್ನೊಬ್ಬರಿಗೆ ಯಾರಿಗಾದರೂ ತಂದು ಸಹಾಯಕ್ಕೆ ಮಾಡಿಸೋಣ ಅಂತ ಹೇಳಿದ್ರೆ ಅದು ಮನಸ್ಸು ಬರೋಲ್ಲ, ಅದು ಬೇರೆ ರೀತಿನೇ ಆಗಿ ಹೋಗ್ತದೆ ಕಲ್ಲಿಂದದು. ಒಂದ್ಸಲ ಒಂದು ಆ ಮೂಗಿನ ಒಂದು ಆ ಇದು ಮಾಡೋದಿದ್ರು ಅಷ್ಟು ಭದ್ರತೆಯಾಗಿ ಮಾಡಬೇಕದು. ಅದು ಇವರ ಬೇರೆ ಹತ್ರ ಕೊಟ್ಟರೆ ಅದು ಹೋದ್ಮೇಲೆ ಆ ಮೂರ್ತಿ ಮತ್ತೆ ಏನೋ ಮಾಡ್ಲಿಕ್ಕೂ ಬರುವುದಿಲ್ಲ, ಜಾಯಿಂಟು ಮಾಡುವಂಥದ್ದು ಅಲ್ಲ, ಅದು ಮಾಡಲು ಬಾರದು. ಹೌದು, ಈ ಕಲ್ಲಿನ ಮೂರ್ತಿ ಈಗೊಂದು ಆಯತಾಕಾರದಲ್ಲಿ ಇರುವಂತಹ ಒಂದು ಕಲ್ಲಿನ ಒಂದು ತುಂಡನ್ನ ನೀವು ಶಿಲ್ಪವಾಗಿ ಒಂದು ಬದಲಾವಣೆ ಮಾಡಬೇಕಿದ್ರೆ ಏನೇನು ಕೆಲಸ ಮಾಡಬೇಕಾಗ್ತದೆ, ನಿಮ್ಮ ಕೈಯಲ್ಲಿ ಏನೇನು ಸಾಧನಗಳು ಬೇಕು? ಈಗ ನಮಗೆ ಆ ಒಂದು ನುಗಲಿಂದನೂ ಒಂದು ಈ ವೀಣೆ ಬೇಕದಕ್ಕೆ ನಮಗೆ ಒಂದು ಸ್ವಲ್ಪ ಇಷ್ಟು ಮಾಡೋದಾದ್ರೆ ಭಾರಿ ಬಾರಿಕ್ ಬೇಕು, ಹಂಗೆ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದು. ನಾವು ಅದು ಎಲ್ಲ ಸಿಗ್ತದಂತೂ ಗೊತ್ತಿಲ್ಲ, ಸ್ವಲ್ಪ ನಾವು ಆ ಮೆಸ್ತರು ಈ ಸಾಣೆ ಮಾಡುವವರು ಹೋಗಿ ಸ್ವಲ್ಪ ಮಾಹಿತಿ ಕೊಡೋದು, ನಮಗೆ ಆ ಥರದೊಂದು ಬೇಕು, ಈ ಥರ ಒಂದು ಮಾಡೋದಕ್ಕೆ ಇದು ಬೇಕಾಗ್ತದೆ, ಅದು ಯಾವ ಮೂರ್ತಿಗಲ್ಲಿ ನಮ್ಗೆ ಆ ಜಾಗಕ್ಕೆ ಯಾವುದು ಇಣಿ ಬೇಕಾಗ್ತದೆ ಅದನ್ನು ಮಾಡಿಸ್ಕೊಂಡಿದ್ವಿ. ಈಗ ಬೇರೆ ಬೇರೆ ಗಾತ್ರದ ಉಳಿಗಳು ಅಂದ್ರೆ ಹೇಗೆ? ನಾವು ಈ ಕಬ್ಬಣ ಈ ಕಟ್ ಮಾಡಿ ಅವರಿಗೆ ಮಾಡಿಸ್ಕೊಂಡು ಬರ್ತೇವೆ. ಹೌದು, ಅವ್ರಿಗೆ ಮಾಡಿಸ್ಕೊಡ್ತಾರೆ. ಇಂಚ್ ಲೆಕ್ಕವ ಹೇಗೆ? ನುಗಲ್ ಲೆಕ್ಕನೇ, ಒಂದು ನುಗಲಿಯಿಂದ ಅದು ಇಂಚ ಲೆಕ್ಕನೇ ಹೋಗ್ತದೆ, ಮತ್ತೆ ಬಹಳ ಅಗಲ ಮಾಡಿದ್ರು ಅದು ಹಾರ್ಡ್ ಅದಕ್ಕೆ ಹೋಗೋಲ್ಲ, ಅಷ್ಟು ಬಾರಿಕ್ನಲ್ಲೇ ಮಾಡಬೇಕಾಗ್ತದೆ. ಆಮೇಲೆ ಕಡೆಗೆಲ್ಲ ಪೇಪರ್ ಎಲ್ಲ ಸ್ವಲ್ಪ ಇದು ಮಾಡಿ ಆ ಪೈಲ್ ಹೊಡೆದು ಅಲ್ಲಿ ತರುವವರೆಗೂ ನಮಗೆ ಅದು ಮತ್ತೆ ಏನೋ ಖುಷಿನೇ ಹೋಗ್ತದೆ. ನಮಗೆ ದಿನ ಕಳೆದಿದ್ದೇ ಗೊತ್ತಿಲ್ಲ ಅದ್ರಲ್ಲಿ ನಮ್ಗೇನು ಲಾಭ, ಮತ್ತೆ ನಮಗಿಲ್ಲಿ ನಮಗೆ ಹೊಟ್ಟೆ ತುಂಬುವುದು ಏನು, ಆ ಯೋಚನೆನೇ ಬರುವುದಿಲ್ಲ. ಕಲೆಗದು ಒಂದ್ಸಲ ಮನಸ್ಸು ಹೋಯ್ತಂತ ಹೇಳಿದ್ರೆ ಊಟ ನೆನಪಿರೋದಿಲ್ಲ, ಊಟನೂ ನೆನಪಿಲ್ಲ, ನಿದ್ದೆನೂ ನೆನಪಿಲ್ಲ, ರಾತ್ರಿಯಲ್ಲಿ ನಿದ್ದೆ ಮಾಡಿದ ಯೋಚನೆ ಯಾವ ಮೂರ್ತಿ ಕೊರಿಬೇಕು, ಹೇಗೆ ಮಾಡಬೇಕು, ಅದ್ರ ಕೈ ಹೇಗಿಡಬೇಕು, ಕೈಯಲ್ಲಿ ಏನಿಡಬೇಕು, ಆ ಡಿಸೈನಿಗೆ ಅದಕ್ಕೆ ಯಾವ ಥರ ಬರಬೇಕು, ಸಣ್ಣ ಸಣ್ಣ ಬಾರಿಕೆಲ್ಲ ಅದಕ್ಕೆಲ್ಲ ಯೋಚನೆ ಮಾಡಿ ರಾತ್ರಿಯಲ್ಲಿ ಮಾಡಿಡೋದು. ಈಗ ಮನಸ್ಸಿನಲ್ಲಿ ಬಂದಿರುವಂತಹ ಒಂದು ಮೂರ್ತಿಯ ಶಿಲ್ಪ, ಅದು ಶಿಲ್ಪವಾಗಿ ಪರಿವರ್ತನೆ ಆಗಬೇಕಿದ್ರೆ ತುಂಬಾ ದಿವಸಗಳು ಬೇಕು, ವರ್ಷಗಟ್ಟಲೆ ಕೆಲಸ ಮಾಡಬೇಕಾಗ್ತದೆ. ಹೌದು, ಅಷ್ಟು ಶ್ರಮ ಬೇಕು. ಹೌದು, ದಿವಸದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ, ಇದೊಂದು ಧ್ಯಾನದ ಹಾಗೆ ಮಾಡ್ತಿರೋ ಹೇಗಿದೆ? ನಾವು ಅದೇ ಊಟಕ್ಕೆ ತಿಂಡಿ ಚಾಕಷ್ಟೇ ನಾ ಬರೋದು, ಅದು ಕೆಲಸ ಮುಗಿಯುವವರೆಗೂ ಯೋಚನೆ ಅದು. ಬೆಳಿಗ್ಗೆ ಏಳುವರೆ ಎಂಟಾದ್ರೂ ಆಯ್ತು, ಒಂದು ಮೂರ್ತಿ ಎಲ್ಲ ಆರ್ಡರ್ ಬಂತ ಮಾಡ್ಬೇಕಂತಾರೆ ಕಲ್ಲಿಂದು, ಬಹಳ ಅವ್ರ ಹತ್ರ ನಾವು ಇಳೆ ತಗೊಂಡು ಇಡ್ತೇವೆ. ಇಂತ ಟೈಮ್ಗೆ ನಮ್ಗೆ ಆ ಮೂರ್ತಿ ಮುಡಿಸ್ಬೇಕು, ಒಂದು ತಿಂಗಳಲ್ಲಿ ಮಾಡಿಕೊಡ್ಬೇಕು ಅಂದ್ರೆ ಆಗ್ತದ? ಹಾ, ಮನಸ್ಸು ಮಾಡ್ಲೇಬೇಕಾಗ್ತದೆ, ರಾತ್ರಿ ಹೋಗ್ಲ, ಯಾಕಂದ್ರೆ ಅವ್ರಿಗೆ ಟೈಮ್ ಕೊಟ್ಟೇ ಇರ್ತದೆ. ಅವ್ರಿಗೆ ಮೂರ್ತಿ ಸ್ಥಾಪನೆ ಅಂತೇಳಿ ಇಂಥ ಡೇಟಿಗೆ ಅದು ಆ ಮೂರ್ತಿ ನಾವು ಮಾಡದಿದ್ರೆ ಅವರು ಏನು ಮಾಡಿಕೊರಿದಿನ. ಹೌದು, ಮಾತು ಉಳಿಸ್ಕೊಬೇಕು, ನಮ್ಮ ರೊಕ್ಕ ಮಾಡ್ತೇವೆ ಹೋಗ್ತದೆ ಅದ್ರ ಲೆಕ್ಕ ಬರುದಿಲ್ಲ. ಇನ್ನು ಒಬ್ಬರ ಹತ್ರ ಆ ಮಾತು ತಪ್ಪಬಾರದು ಅಂತೇಳಿ ನಾವು ಪ್ರಯತ್ನ ಮಾಡುವುದು ಅದು. ಆಮೇಲೆ ಈಗ ಅರ್ಧ ಮೂರ್ತಿ ಕೆತ್ತಿದ ನಂತರ ಇದರಲ್ಲಿ ಏನೋ ಒಂದು ಒಡಕಿದೆ ಅಥವಾ ಒಂದು ಕ್ರ್ಯಾಕ್ಸ್ ಇದೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀವಿ? ಅದನ್ನು ಬಿಟ್ಟೆ ಬಿಡೋದು, ಮತ್ತೆ ಹೊಸದಾಗಿ ಪ್ರಾರಂಭ ಮಾಡೋದು. ಆ ಮೂರ್ತಿಗೆ ಒಂದು ಯಾವ್ದಾದ್ರು ಒಂದು ಕ್ರ್ಯಾಕ್ ಬಂತಂತ ಹೇಳಿದ್ರೆ, ಇವತ್ತು ಆ ಮೂರ್ತಿಗೆ ಅವರು ಒಂದು ಲಕ್ಷ ಖರ್ಚು ಮಾಡಾದ್ರು ಪ್ರತಿಷ್ಠಾಪನೆ ಮಾಡಿದ್ರೆ ಆ ಬೀರ್ಕ ಕಂಡ್ಮೇಲೆ ಅಷ್ಟು ಎಷ್ಟೇ ಅವ್ರದ್ದು, ಅದಕ್ಕೆ ಪೂಜೆ ಮಾಡಬಾರ್ದಂತ ಇತ್ತು ಅವ್ರಿಗೆ ಪಾಪ ಅಂತ. ಪೂಜೆ ಮಾಡೋನ್ ಮಾಡೋದೇ ಇಲ್ಲ, ನಾವು ಅದೆಲ್ಲ ಎತ್ತ ಆಗ್ತದೆ ಹೇಳಿ ಅದು ಒಂದಕ್ಕೆ ನಾವು ಮುಂದಾಗುವುದಿಲ್ಲ, ಅದು ನೋಡಿ ನೋಡಿ ಮಾಡೋದು, ಅದು ನಮ್ಮ ಕೆಲಸ ಎಷ್ಟಾದರೂ ಪರವಾಗಿಲ್ಲ. ಈಗ ಶಿಲೆಯ ಆಯ್ಕೆ ಹೇಗೆ ಮಾಡಬೇಕು ಹೇಳಿ. ಈಗ ನಿಮ್ಗೆ ಒಂದು 6 ಅಡಿ ಎತ್ತರದ ಒಂದು ದೇವಿಯ ಮೂರ್ತಿನೋ ಅಥವಾ ಒಂದು ಗಣಪತಿ ಮೂರ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಶಿಲೆಯ ಒಂದು ಗುಣಲಕ್ಷಣಗಳು ಹೇಗಿರ್ಬೇಕು, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದನ್ನ ಬಿಡಬೇಕು? ನಾವು ಸ್ವಲ್ಪ ಸೀಳ್ಗಿಳು ಬರ್ತದೆ, ಅದ್ ತೆಗದಿ ಎಲ್ಲಿವರೆಗೆ ಮುಟ್ಟದು ಅಂತೇಳಿ ಅವಾಗ ನಮ್ಗೆ ಆ ಕೈನ ಆಕಾರ ಎಷ್ಟು ಬೇಕು, ಶಬ್ದದಲ್ಲಿ ಏನಾರ ಗೊತ್ತಾಗ್ತದ ಟೊಳ್ಳಿರೋದು ಒಳಗಡೆ? ಹೌದು, ಸ್ವಲ್ಪ ನಾವು ಕಟಕ ಬರೀ ಕ್ಷಣದಲ್ಲಿ ಹೊಡೆದ್ರೆ ಒಳಗಿದ್ರೆ ಟಕ್ ಟಕ್ ಟಕ್ ಆಗ್ತದೆ, ಇದು ಗಡ್ಡು ಗಡ್ಡೆ ಆಗ್ತದೆ. ಹೌದು, ಅದೇ ಅವಜಿ ಅಲ್ಲಿ ನಾವು ಗುರುತ ಮಾಡ್ತೇವೆ. ಹೌದು, ಮತ್ತೆ ಅದಕ್ಕೆ ಸ್ವಲ್ಪ ನಾವು ಇದು ಮಾಡಿ ಸ್ವಲ್ಪ ನೀರು ಬಿಟ್ರೆ ಗೊತ್ತಾಗ್ತದೆ ಎಲ್ಲಿ ಹೋಗ್ತದ ಅದು ಅಂತ. ನೀರಲ್ಲಿ ಮುಳುಗಿಸಿ ತೆಗೆಯುವುದೇನಾದ್ರು ಉಂಟಾ? ಇಲ್ಲ ಇಲ್ಲ ಇಲ್ಲ, ಆ ತರ ಏನಿಲ್ಲ ನೀರಿನ. ಅದಕ್ಕೆ ಮತ್ತೆ ಯಾವುದು, ಯಾಕಂದ್ರೆ ಜಕಣಾಚಾರ್ಯನ ಕತೆ ಇದೆಯಲ್ಲ, ಕಪ್ಪೆ ಇತ್ತು ಒಳಗಡೆ ಅಂತ. ಇರಬಹುದು ಅದು, ಆದ್ರೆ ನಾವು ಈ ಕಲ್ಲಿನ ಮಾಹಿತಿ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದೆ. ಹೌದು, ತಾತನ ಕಾಲದಿಂದ. ಸರಿ ಸರಿ, ಅದು ಮತ್ತೆ ಏನು ಏನು ನಮ್ಮ ಗುಡ್ಡೆ ಮೇಲದು ಆ ತುತ್ತ ತುದಿಯಲ್ಲಿ ಆ ಶಿಲ್ಪಕಲೆಗೂ ಮತ್ತೆ ಆ ಶಿಲೆ ಕಲ್ಲಿರುವುದಕ್ಕೂ ಅಲ್ಲೇ ದೇವರೇ ಮಾಡಿಸಿದ್ದಿರಬೇಕು. ಈಗ ಮೂರ್ತಿಯನ್ನ ನೀವು ತಯಾರು ಮಾಡುವಂತ ಒಂದು ಸಂದರ್ಭದಲ್ಲಿ ತಲೆಯಿಂದ ಪ್ರಾರಂಭ ಮಾಡ್ತಿರೋ ಅಥವಾ ದೇಹವನ್ನು ಮಾಡಿರುವಂತದ್ದು ಹೇಗಿದು? ನಾವು ಆ ಮೂರ್ತಿ ಯಾವುದನ್ನ ಕೇಳಿದ್ಕೊಳ್ಳೇನೆ, ಈ ಮೂರ್ತಿ ದೇವಿದು, ಆ ದೇವಿ ದೇವಸ್ಥಾನ ಕುಳ್ಳಬೇಕು, ಆ ಯೋಚನೆದಲ್ಲೇ ಮೂರ್ತಿ ಪ್ರತಿ ಒಂದು ಕೆತ್ತುವಾಗ ಮೂರ್ತಿ ಹೀಗಿರಬೇಕು, ಮತ್ತೊಂದು ಎಲ್ಲೆಲ್ಲಿ ಏನೇನು ಬೇಕು ಅಂತೇಳಿ ಅಲ್ಲಿ ಆಗ ಆಗ್ತದೆ. ಹೌದು, ಮನಸ್ಸಲ್ಲೇ ನಾವು ವಿಚಾರ ಮಾಡ್ತಾನೆ ಮಾಡೋದು, ಒಂದು ಮೂರ್ತಿ ಕೊರೆಯೋಗದು, ಅದಕ್ಕೆ ಆ ಜೀವ ಬರಬೇಕು, ಆ ಇಂಥ ದೇವಸ್ಥಾನ ಮೂರ್ತಿ ಇದು ಅಲ್ಲಿ ನೆನೆಸ್ಕೊಳ್ಳೋದು ಮೊದಲೇ, ಓ ದೇವಿ ದೇವಸ್ಥಾನ ಇದು ಇಲ್ಲಿದೆ, ವಿಚಾರದಲ್ಲೇ ಮಾಡೋದು. ಆವಾಗ ನಾವು ಯೋಚನೆ ಈ ರೊಕ್ಕದ್ದು ಕೆಲಸದ್ದು ಲೆಕ್ಕ ಹಾಕುವುದಿಲ್ಲ, ಆ ಮೂರ್ತಿ ಯೋಚನೆದಲ್ಲ ಮಾಡೋದು. ಹೊರಗಿನ ಒಂದು ಆಕಾರ ಕೊಟ್ಟ ನಂತರ ಬೇರೆ ಬೇರೆ ಸೂಕ್ಷ್ಮ ಭಾಗಗಳಿರ್ತವೆ, ಈಗ ಕಣ್ಣುಗಳಾಗ್ಬೋದು, ಮೂಗು ಕಿವಿ ಆಗ್ಬೋದು, ಇಂಥದ್ದಾಗ್ಬೋದು, ಅಥವಾ ಕಂಠದ ಹಾರ ಆಗ್ಬೋದು, ಇಂಥದ್ದನ್ನೆಲ್ಲ ಕಡಿಯುವಂತಹ ಸಂದರ್ಭದಲ್ಲಿ ಹೇಗೆ ಜಾಗ್ರತೆ ಮಾಡಬೇಕು? ಅದು ನಾವು ಸ್ವಲ್ಪ ಮನಸ್ಸರ ಅಥವಾ ಈ ಫೋಟೋ ಇದ್ರೂ ಮನಸ್ಸರ ಮುಖ ಸ್ವಲ್ಪ ನಾವು ಯೋಚನೆ ಮಾಡ್ತೇವೆ. ಈ ಕಣ್ಣುಗಳು ಎಷ್ಟು ಹತ್ತಿರದಲ್ಲಿ ಇರಬೇಕು, ಕಿವಿ ಎಷ್ಟು ಹೋಗ್ಬೇಕು, ಎಲ್ಲ ನಾವು ಗುರುವಿಂದ ಕಲ್ತಿದ್ದಲ್ಲ, ಸ್ವಲ್ಪ ಯೋಚನೆ ಮಾಡೇ ಮಾಡೋದು. ಹೌದು, ಯಾವ ತರ ಹೀಗಿರ್ಬೇಕು, ಇದು ಎಷ್ಟು ತಪ್ಪಿರಬೇಕು, ಅಥವಾ ಈ ಮೂರ್ತಿಗೆ ನಮ್ಗೆ ಈ ಉಗ್ರ ರೂಪವ ಅಥವಾ ನಗು ಮುಖನ ಸ್ವಲ್ಪ ಶಾಂತ ಅಂತಾರೆ, ಸ್ವಲ್ಪ ನಗುಬೇಕು, ಆ ತರ ಎಲ್ಲ ಬಹಳಷ್ಟು ಈ ಇಲ್ಲಿಗೆ ಬಂದಾಗ ನಾವು ಯೋಚನೆ ಬಹಳ ದೇಹ ಇದೆಲ್ಲ ಅದಕ್ಕೆ ಆಯುಧಗಳು ಗದ ಬೇಕು, ತಿರ್ಸುರ ಬೇಕು, ಅದೆಲ್ಲ ಬೇಗ ಬೇಗ ಸ್ವಲ್ಪ ವಿಚಾರಗಳು ಇಲ್ಲಿಗೆ ಬಂತು ಅಂತ ಹೇಳಿದ ಮುಖದ ಮೇಲೆ ಅದಕ್ಕೆ ಎಲ್ಲಿ ನಗು ಮುಖ ಬರ್ತದೋ, ಎಲ್ಲಿ ಸಿಟ್ಟು ಮುಖ ಬರ್ತದೋ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಅಲ್ಲಿ ಹೊರಗೆ ಬಂದಾಗ. ಆಮೇಲೆ ಅದಕ್ಕೆ ಒಂದು ಪಾಣಿಪೀಠ ಏನಾದ್ರು ಮಾಡಬೇಕಿದ್ರೆ ಅದಕ್ಕೆ ಒಂದೇ ಕಾಲದಲ್ಲಿ ಮಾಡ್ತಿರೋ ಅಥವಾ ಬೇರೆ? ಇಲ್ಲ ಇಲ್ಲ, ಬೇರೆ ಬೇರೆ. ಹೌದು, ಅವ್ರಿಗೆ ಪೀಠ ಹೇಗಿರಬೇಕು ಅಥವಾ ಈ ಆ ಮೂರ್ತಿ ಕುಳಿಸಿದ ಕೂಡಲೇ ಒಬ್ಬೊಬ್ಬರಿಗೆ ನಮ್ಮ ಆ ದೇವರ ತೊಳೆದ ನೀರು ತೀರ್ಥ ಅಂತೇಳಿ ಬಲ ಸೈಡ್ ಬೇಕು ಅಥವಾ ಎರಡ್ ಸೈಡ್ ಬೇಕು? ಈ ವೆಂಕಟರಮಣ ಮೂರ್ತಿಗೆಲ್ಲ ಎರಡ್ ಸೈಡೇ ಇರ್ತದೆ. ಕೆಲವೊಂದು ಈಶ್ವರ ಇವರಿಗೆ ಒಂದ್ಸಲ ಬಲ ಸೈಡೂ ತೀರ್ಥ ಇರ್ತದೆ. ಶಿಲೆಯಲ್ಲಿ ಯಾವ ಯಾವ ಮೂರ್ತಿಗಳನ್ನೆಲ್ಲ ನೀವು ಕೆತ್ತಿದ್ರಿ? ಶಿಲೆಯಲ್ಲಿ ನಾವು ಸುಮಾರು ಈಗ ನಾವೊಂದು ಭಾಳ ವರ್ಷ ಆಗಿಲ್ಲ ಕೆತ್ತಿ. ಈಗ ನಾವು ಈ ಹುಲಿ ಮೂರ್ತಿ, ನಾಗರು, ಶಿವನ ಮೂರ್ತಿ, ವೆಂಕಟರಮಣ ಮೂರ್ತಿ ಅವು ಭಾಳ ಆಗಿದೆ. ಗಣೇಶನ ಮೂರ್ತಿ ಮಾಡಿದ್ರ? ಹಾ, ಗಣೇಶನ ನಂದಿ. ಹಾ, ನಂದಿ ಮಾಡಿಲ್ಲ ಇನ್ನು. ಆ ತರ ಏನು ನಮ್ಮ ಇದಕ್ಕೆ ಬೇಡಿಕೆ ಬಂದಿಲ್ಲ, ಬಂದಿಲ್ಲ ಬೇಡಿಕೆ. ಈ ಬಾಕಿದ್ದು ನೀ ಗಟ್ಟದ ಬೀರು ಮತ್ತೆ ಶತ್ರುಪಾಲ ಈ ತರ ದೇವಿದೆ ಬಹಳಷ್ಟು ಸಿಂಹಗಳಿಗೆಲ್ಲ ಬೇಡಿಕೆ ಇದೆ. ಅವಕ್ಕೆಲ್ಲ ಬಹಳಷ್ಟು. ಜೊತೆಗೆ ವಿಶ್ರಮ ಬಾಬು ಗೌಡ ಅವರೇ, ನಿಮ್ಮ ಊರಿನಲ್ಲಿ ಕಾಡು ಪ್ರಾಣಿಗಳು ಸಾಕಷ್ಟು ಓಡಾಡುವಂತಹ ಜಾಗ ಅಂತ ನೀವು ಹೇಳ್ತಾ ಇದ್ರಿ. ಹೌದು ಹೌದು. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಹುಲಿ ಚಿರತೆಯನ್ನು ಕೂಡ ನೀವು ಕಂಡವರು? ಹೌದು. ಹುಲಿ ಚಿರತೆ ಅಂದ್ರೆ ಸಂಜೆ 6 ಗಂಟೆ ಇತ್ತು, ಅಲ್ಲಿ ಸಾಕಿದ ನಾಯಿದು ಹಾವಳಿ ಒಬ್ಬ ಹಾಕ್ತಾ ಒಳಗೆ ಬರುವುದೇ, ಸುತ್ತಲೂ ಸ್ವಲ್ಪ ಕಾಡಂಗ ಅನಿಸ್ತದೆ. ಕಾಡ ಸೈಡ್ ಎಲ್ಲ ಬಂದು ನೋಡೋದು ಈ ನಾಯಿಗಳು ಸ್ವಲ್ಪ ಗದ್ದೆ ಬೈಲಲ್ಲಿ ಓಡಾಟ, ಅವ್ರ ದೃಷ್ಟಿ ಬಿಡ್ತದೆ. ಅವ ಏನು ಅವ್ರದ್ದು ಆ ಹುಲಿ ಎಷ್ಟು ಚಿರತೆ ತಲೆಬಿಸಿ ಮಾಡ್ಕೊಳ್ತದೆ ಏನು, ಒಂದ್ಸಲ ಹೊರಗೆ ಬರಬೇಕು ತಗೊಂಡು ಹೋಗ್ಬೇಕು. 5 ಗಂಟೆಗೆ ತಗೊಂಡು ಹೋಗಿದ್ದು ಉಂಟು. ಈಗ ಸುಮಾರು ಇಲ್ಲಾಂದ್ರು ಈ ಸಲ ಒಂದು 2, 3, 4 ಒಂದು ಗ್ಯಾಂಗಿಗಿದೆ. ಮರಿನೂ ಬಂದದಂತೆ ಆವತ್ತು, ಯಾರು ಹೇಳ್ತಿದ್ರು ನಾನು ನೋಡಿಲ್ಲ. ಈಗ ರೋಡ್ ಆಗಿದಲ್ಲ ಅದೇನಿಲ್ಲ, ಹೀಗೆ ಮಾಡಬರ್ಬೋದು ಸ್ವಲ್ಪ ಸಣ್ಣ ಮಾಡುದು ಇದು ಮಾಡುದು. ಅದೇ ರೋಡ್ ಪೂರ್ತಿ ರೋಡಿಗೆ ನೀವು ಯಾರು ಹೋದ್ರೂ ಗೊತ್ತಾಗದೆ ಎಷ್ಟು ಸ್ರೇತೆ ಇರಬಹುದು ಅಂತೇಳಿ. ಈಗ ಮನುಷ್ಯರನ್ನ ಅಟ್ಯಾಕ್ ಮಾಡೋದು ಯಾವಾಗ? ಆ ತರ ಏನು ಮಾಡೋದಿಲ್ಲ. ಇಲ್ಲ ಇಲ್ಲ, ನಾವು ಅದಕ್ಕೆ ವರ್ಸಲು ಒಂದು ಅದಕ್ಕೆ ಹರಕೆ ಇದೆ. ಒಂದು ಹುಲಿ ಮೂರ್ತಿ ಈಗ ನಾನೇ ಮಾಡುವನ, ಅದು ತಾತನ ಕಾಲದಿಂದ ಅವ್ರು ಮಾಡ್ತಾ ಬಂದು ಈಗ ನಾನು ಸುಮಾರು ವರ್ಷ ಆಯ್ತು. ಒಂದು ಮೂರ್ತಿ ಅದಕ್ಕೆ ಫ್ರೀ ಆಗಿ ಮಾಡಿ ಇಟ್ಟು ಹೊಸದು ಎಲ್ಲಿ ಇಡೋದು? ನಮ್ದು ಅಲ್ಲಿ ಒಂದ್ಕಡೆ ಒಂದ್ ಜಾಗ ಇದೆ ಅಲ್ಲಿ, ಅಲ್ಲಿ ಲೋಡ್ ಗಟ್ಟಲೆ ಆಗದೆ ಈಗ ಅದು. ಓಹೋ. ಮೊದ್ಲು ಮೊದ್ಲೇ ಮಣ್ಣಿಂದ ಇದು ಮಾಡಿ ಹಾಕ್ತಿದ್ರು. ಈ ಕಲ್ಲಿಂದ ಮೂರ್ತಿ ಒಂದು ಲೋಡ್ ಗಟ್ಟಲೆ ಅದು ಬುಡದಲ್ಲಿ ಬಿದ್ದಿದ್ದು ಏನಾಗಿದೆ ಏನೋ, ವರ್ಸಿಗೆ ಒಂದು ಹರಕೆ ಹಾಕುದೇ. ಹೌದು, ಈಗ ನಾನೇ ಮಾಡುವನ ಅದು ವರ್ಸಿಗೆ. ಆ ಹರಕೆ ಕೊಟ್ಟು ನಾವು ಫಸ್ಟ್ ಬೆಳೆ ಬೆಳೆದ್ದು ಆ ಅನ್ನ ಬೇಯಿಸಿ ಅದಕ್ಕೆ ಅಲ್ಲ ಹಾಕಿ, ಇಲ್ಲದಿದ್ದರಲ್ಲಿ ನಮ್ಮ ಆಕಳಕರಾಗಿ ಏನೂ ಇಡುವುದಿಲ್ಲ. ಅದು ಹರಕೆ ಅಂದ್ರೆ ನಮ್ದು ಹುಲಿಯಂದೇ ಅನ್ಸ್ಕೊಂಡಿದ್ ನಾವು, ಅದು ಶ್ರೇತೆ ಅಂತ ಹೇಳಿಲ್ಲ ನಾವು. ಸರಿ, ಈಗ ಶಿಲೆಯಿಂದ ಒಂದಷ್ಟು ಮರದ ಕೆತ್ತನೆಯ ಬಗ್ಗೆ ಬರುವ, ಈ ಮರದ ಒಂದು ಆಯ್ಕೆ ಎಲ್ಲ ಹೇಗೆ ಮಾಡ್ತೀವಿ, ಯಾವ ಮರ ಒಳ್ಳೇದು? ನಾವು ಮರದ್ದು ಈಗ ಸ್ವಲ್ಪ ಹೊಟೆ ಕಾಯ ಮೊದ್ಲು ಮೊದ್ಲು ನಾನು ಈ ಹೊಟೆ ಹುಳಿ, ಹಾ ಹೊಟೆ ಹುಳಿ ಆಗ್ತದಲ್ಲ ಅದು. ಈಗ ನಾನು ಸತ್ತ ಮರ ಆಗಬೇಕು ಹಸಿರು ಮರ? ಇಲ್ಲ, ಸತ್ತ ಮರನೆ. ಸತ್ತ ಮರ ಮತ್ತೆ ಬೇರೆಯವರು ಅವ್ರು ಹೇಳ್ತಾರೆ ನೀವು ಆ ಕಟ್ಟಿಗೆದು ಮಾಡಿ ಚಿಕ್ಕದೆಲ್ಲ ಮಾರಾಟ ಮಾಡಿ, ಆದರೂ ನಾನು ಬೇರೆ ಆಗ್ತದೆ ಅಂತೇಳಿ. ಇನ್ನು ಚಿಕ್ಕದು ನಿನ್ನ ಒಂದು ಸಂಸಾರಕ್ಕೆ ಬೇಕಲ್ಲ ತಿನ್ಲಿಕ್ಕೆ, ಏನಾದರೂ ಚಿಕ್ಕದು ಮಾಡಿ ಅಂತೇಳಿ. ಆದ್ರೂ ನಾವೇನಿಲ್ಲ, ಬಿದ್ದಿದ್ದೇ ಮರಕ್ಕೆ ಹೋಗುದು ಅವತ್ತೆ. ಎಷ್ಟು ಬೇಕಾದ್ರೆ ಅವರು ಈ ಮರ ಎಲ್ಲ ಕಟ್ ಮಾಡಿದೆ ಅಂತ ಕೇಳಿದ್ರು, ಈಗ ಅದು ತೋರಿಸುವಂತ ಧೈರ್ಯ ಇದೆ. ಉರುಳಿ ಬಿದ್ದ ಮರನೇ ಇಡೀ ಮರ ಉಪಯೋಗ ಆಗ್ತದೆ ಅಥವಾ ಬೇರೆ ಭಾಗ ಮಾತ್ರ? ಇಲ್ಲ ಇಲ್ಲ, ನಾನು ಸ್ವಲ್ಪ ಬೇಕಷ್ಟೇ, ನಾವು 6 ಅಡಿ ಬೇಕಾದ್ರೆ ಅಷ್ಟೇ ತೆಗೆದುಕೊಡ್ತೇನೆ. ಮತ್ತೆ ಚಿಕ್ಕದು ಯಾವ್ದಾದ್ರು ಬೇರು ಬೇರು ಅಲ್ಲ, ಕಾಂಡ ಬೇರು ಅಲ್ಲ, ಬೇರು ಬೇಕಾದ್ರೂ ಉಪಯೋಗಿಸ್ತೇನೆ. ಹಾ, ಈಗ ನಮಗೀಗ ಯಾವ್ದಾದ್ರು ಒಂದು ಅದು ನೋಡ್ಬೇಕಾಗ್ತದೆ, ಈ ಬೇರೆ ಹೀಗಾಗಿದೆಲ್ಲ, ಇದಕ್ಕೆ ಎರಡು ಆಕಾರ ಮಾಡಿದ್ರೆ ಒಂದು ಕಾಲ ಹಿಂಗೆ ಜಿಂಕೆ ಆಗುವುದು. ಆ ತರ ಯೋಚನೆ ಮಾಡಿದ್ರೆ ಅದಕ್ಕೆ ಅಲ್ಲಿ ನೋಡಿದಾಗೆ ನನಗಿದು ಮರದಾದ್ರು ಒಂದು ಕೊಂಬೆ ಹೀಗಾಗಿ ಏನಾದ್ರು ಬಂತು, ಇದಕ್ಕೊಂದು ಏನು ಮಾಡುವುದು, ಹಿಂಗೆ ಯೋಚನೆನೇ ಹಾಗೆ ನಮ್ದು. ಏನೇನು ಮಾಡಿದ್ರಿ ಕಲಾಕೃತಿ ಇದರಲ್ಲಿ ಮರದಲ್ಲಿ? ಮರದಲ್ಲಿ ನಾನು ಬಹಳಷ್ಟು ಮಾಡಿದ್ದೇನೆ. ಹೌದು, ಈಗ ಪ್ರಾಣಿಯಲ್ಲಿ ನಾವು ಜಿಂಕೆ ಮಾಡಿದ್ದೇನೆ, ಸಿಂಹ ಮಾಡಿದ್ದೇನೆ, ಕಾಡು ಕುರಿ ಮಾಡಿದ್ದೇನೆ, ಮೊಸಳೆ ಮಾಡಿದ್ದೇನೆ, ಆಮೇಲೆ ಈ ಸರ್ಪದ ಮಾಡಿದ್ದೇನೆ ಹಾವು, ಆಮೇಲೆ ಚಿರತೆ, ಹಾ ಚಿರತೆ, ಚಿರತೆನೂ ಮಾಡಿದ್ದೇನೆ, ಈ ಸರ್ಪನೂ ಮಾಡಿದ್ದೇನೆ ಹಾವು. ಈಗ ತಾಯಿ ತಂದೆಯವ್ರದ್ದು ಅವ್ರು ಹೇಗಿರ್ಬೇಕು, ಈ ನಮ್ಮ ತಾಯಿ ನಮ್ಮ 9 ಮಕ್ಕಳು ಸಾಕುವಾಗೆ ಆ ಭತ್ತ ಈ ಕುಟ್ಟುವಾಗೆ ಆ ಒನ್ನಿಕೆ ಹಿಡಿದು ಕುಟ್ಟುವಂಗ ಮಾಡಿಟ್ಟಿದ್ದೇನೆ. ತಂದೆಯವರು ಈ ನಮ್ಮ ಈ ಸಮಾಜದ ಈ ನಮ್ಮ ಕೂಟ ಅಂತೇವಲ್ಲ ಸೀಮ ಕೂಟದ, ಅವಾಗ ಹೇಳಿಕೆಗೆ ಹೇಗೆ ಹೋಗ್ಬೇಕು, ಅದೊಂದು ದಂಟು ಹಿಡ್ಕೊಂಡು ಅವ್ರ ಹೆಸರು ಕೋಲ್ಕಾರ ಅಂತೇಳಿ ಊರಂದು, ಆ ದಂಟು ಹಿಡ್ಕೊಂಡು ಒಂದು ರುಮಾಲ ಸುತ್ತಿ ಹೋಗುವಾಗ ಕೋಲ್ಕಾರ ಆ ತರ ನಿಲ್ಸಿದ್ದೇನೆ. ತಾಯಿ ತಂದೆಯವರಿಗೆ ಒಂದು ಸಂಗಡ ನಿಲ್ಲಿಸಿ ಇಟ್ಟಿದ್ದೇನೆ. ಹೌದು, ಈಗ ಬೇರೆ ಬೇರೆ ರೀತಿಯ ಮೂರ್ತಿಗಳನ್ನ ನೀವು ತಯಾರು ಮಾಡ್ತೀರಿ, ಏನ್ ಮಾಡ್ತೀರಿ ಮೂರ್ತಿಗಳನ್ನ ಇಟ್ಕೊಂಡು? ನೀವು ಅದನ್ನ ಪ್ರದರ್ಶನ ಮಾಡ್ತಿರೋ ಅಥವಾ ಮಾರಾಟ ಮಾಡ್ತಿರೋ, ಹೇಗೆ? ಕಟ್ಟಿಗೆದ ಯಾವುದು ನಾನು ಮಾರಾಟ ಮಾಡೇ ಇಲ್ಲ ಇನ್ನು, ಇದು ಬಹಳಷ್ಟು ಮಾಡಿದ್ದೇನೆ. ಹೌದು, ನಾವು ಈಗ ಮೂರ್ತಿ ವೆಂಕಟರಮ್ಮ ಮೂರ್ತಿ ಇದೆ ಬಹಳಷ್ಟು, ಈಗ ಅಂಕೋಲ ಆ ಕಡೆ ಎಲ್ಲ ಹೋಗಿದೆ ಸುಮಾರು. ಈ ಕಡೆ ಈಗ ನಮ್ಮ ಈ ಕಡವಾರ ಸೈಡಿಗೆ ಒಂದು ನಾಲ್ಕೈದು ಮೂರ್ತಿ, ದೇವಿ ಮೂರ್ತಿ ಅಥವಾ ಕ್ಷೇತ್ರಪಾಲ ಇವೆಲ್ಲ ಬಹಳಷ್ಟು ಕಡಿಮೆ ನಿಲ್ಲುವರು. ಹೌದು, ಮಾಡಿದ್ದೇನೆ. ಈಗ ಊರಿನಲ್ಲಿ ಒಂದು ಮೂರು ಮೂರ್ತಿ ಕೊಡಿಸಿದೆ ಕಡೆ ಬಳಿ ಅಂತ, ಅದು ದೊಡ್ಡದು, ಒಂದು ಕೆಳಗಡೆ ತರಲಿಕ್ಕೆ ಆಗೋಂಗಿಲ್ಲ, 10 ಜನ ಬೇಕು. ಮನೆಗೆ ತಂದಿಟ್ಟಿದ್ದೇನೆ, 12 ತಾರೀಕಿಗೆ ಅವರು ಸ್ಥಾಪನೆ ಮಾಡಬಹುದು. ಈಗ ಬೇರೆ ಬೇರೆ ಈ ಕಲಾಕೃತಿಗಳ ಪ್ರದರ್ಶನ ಅಂತ ಏನಾದ್ರು ಮಾಡಿದ್ರ ನೀವು? ಇಲ್ಲ ಇಲ್ಲ ಇಲ್ಲ, ಮನೆಯಲ್ಲಿ ನೀವು ಒಂದು ಕೋಣೆಯಲ್ಲಿ ಎಲ್ಲ ಸಂಗ್ರಹಿಸಿಕೊಂಡಿದ್ದೀರಿ? ಕೋಣೆ ಸಿಕ್ಕದಾಗ್ತಿ ಅಂತೇಳಿ ಬಹಳಷ್ಟು ಅಧಿಕಾರಿಗೆ ಯಾರ್ಯಾರಿಗೂ ಹೇಳಿದೆ, ಇದು ಮಳೆಯಲ್ಲಿಟ್ರೆ ಸುಮ್ಮನೆ ಹಾಳಾಗ್ತದೆ, ನಾನು ನನ್ನ ಇದು ಕೂಲಿಗಾಗಿ ಕೇಳ್ತಾ ಇಲ್ಲ. ಆ ಮಾಡಿದ ಗೊಂಬೆಗಳಿಗೆ ಒಂದು ಸಡ್ಡಿನ ವ್ಯವಸ್ಥೆ ಯಾರಾದರೂ ಮಾಡಿಕೊಟ್ರೆ ಅಂತೇಳಿ ಬಹಳಷ್ಟು ಈ ಡಿ ಸಿ ಆಫೀಸಿಗೆ ಮತ್ತೆ ತಹಸೀಲ್ದಾರ್ ಆಫೀಸಿಗೆ ಮಂಚುಪಟ್ಟಿಗೆ ಎಲ್ಲ ಒಂದು ಲೆಟರ್ ಬರೆದು ಅವರವರು ಕೊಟ್ಟಿದೆ, ಯಾರಾದರೂ ಸಹಾಯ ಮಾಡಿದ್ರೆ ಸಾಕು ಅಂತೇಳಿ. ಈ ಪ್ರವಾಸ ಉದ್ಯಮದವರು ಕೊಡಬಹುದು ಅಂತೇಳಿ ಒಂದು ಲೆಟರ್ ಬಂದಿತ್ತು, ಆದರೂ ನಾನು ಅದಕ್ಕೋಗಲಿಲ್ಲ. ಈಗ ನಾನಾಗಿ ಆವತ್ತು ಡಿ ಸಿ ಹೋದ ಕೂಡಲೇ ಅಷ್ಟು ಜನ ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗ ಮೊನ್ನೆ ದೊಡ್ಡದೊಂದು ಹಾಕಿ ಮಾಡಿಟ್ಟಿದೆ, ಈಗ ಫ್ರೀಯಾಗಿ ಯಾರಾದರೂ ನೋಡಿ ಆ ಗನ್ ಗಿನ್ನೆಲ್ಲ ಮಾಡಿಟ್ಟಿದ್ದೇನೆ, ಮತ್ತೆ ಅದು ಒರಿಜಿನಲ್ ಅಂತ ತಿಳಿಬೇಕು, ಅದು ಕಿತ್ತುವಂಗಿಲ್ಲ, ಆ ಥರ ಮಾಡಿಟ್ಟಿದ್ದೇನೆ. ಹೌದು, ಅದೆಲ್ಲ ಬೇಡಿಕೆ ಬರ್ತದೆ. ನಾನು ನೇವಿ ಕಮಾಂಡರು, ಅವಾಗ ನನಗೊಂದು 6 ಪೀಸ್ ಮಾಡಿಕೊಡ್ಬೇಕಂತ ಹೇಳಿದರು ಅವರು ಆ ಆಫೀಸಲ್ಲಿ ಇರಲಿಕ್ಕೆ, ನೇವಿ ನರ್ಗ ಇದಕ್ಕೆ. ಅವಾಗ ಮಾಡಿಕೊಟ್ಟಿದ್ದೇನೆ ನಾನು, ಹೋಗಿ ಅದು ಮಾಡಿಕೊಟ್ಟಿದ್ದೇನೆ. ಮತ್ತೆ ಅವರು ಡಿ ಸಿ ಅವರು ಇವರು ಬಂದಾಗ ಇವರು ಯಾರು ಅಧಿಕಾರಿಗಳು ನನಗೊಂದು ಸ್ವಲ್ಪ ಹಣದ ಅಂದರೆ ಅವೆಲ್ಲ ನಾನು ರೊಕ್ಕ ಕೊಟ್ಟೆ ಮಾಡಿಸಿದ್ದೇನೆ. ಸರಿ, ಈಗ ಕಲಾಕೃತಿಯನ್ನ ಮಾಡಲಿಕ್ಕೆ ನೀವು ಸಾಕಷ್ಟು ಶ್ರಮ ಮತ್ತು ಸಮಯವನ್ನು ಕೂಡ ವ್ಯಯ ಮಾಡ್ತಾ ಇದ್ರಿ. ಹೌದು, ಸಂಪಾದನೆ ಮಾಡೋದು ಹೇಗೆ? ಅದೇ, ಏನಾದರೂ ಒಂದು ಸಣ್ಣದೇ ಯಾರ್ದಾದ್ರು ಒಂದು ಹೀಗೆ ಕರೆದ್ರೆ ಅಲ್ಲಿ ಹೋಗ್ತೇನೆ ನಾನು ಕೆಲಸಕ್ಕೆ. ಅಂದ್ರೆ ಯುವಕರಿಗೂ ಕೂಡ ತರಬೇತಿ ಯಾರು ಕೊಡ್ತೀರ ನೀವು? ಇಲ್ಲ ಇಲ್ಲ, ಅಂದ್ರೆ ಆ ತರದ ಯಾರು ಬಂದಿಲ್ಲ. ಹೌದು, ಈಗ ಕೆಲಸ ಹೋಗ್ತೇನೆ ನಾನು, ಏನಾದ್ರು ಒಂದು ಆ ಮನೆಗೆ ಹೋಗಿ ಒಂದು ಡೋರ್ ಮಾಡೋದಿದೆ, ಈ ತರ ಇದೆ, ಕೆಳಗಡೆ ಬಾಗಿಲು ಅಂತ ಬಾಗಿಲು, ಡಿಜನ್ ಬಾಗಿಲು, ಈ ಪ್ರಧಾನ ದೇವರ ಮಂಟಪ ಎಲ್ಲ, ಅಂದ್ರೆ ಏನಾದರೂ ಕರೆಸ್ಕೊಂಡು ಹೋದ್ರೆ ನಾನು ಮಾಡ್ತೇನೆ. ಈ ಕೆಳಗಡೆ ಯಾವಾಗಾದ್ರೂ ಬರ್ತೇನೆ, ಈಗೀಗ ಮಕ್ಕಳೆಲ್ಲ ಬೇಡ ಅಂತಾರೆ. ಹೌದೌದು, ಇಷ್ಟೆಲ್ಲ ನನಗೆ ಈಗ ಈ ಹಣದ ಬಗ್ಗೆ ನಾನು ಯೋಚನೆ ಮಾಡೋ ಕೇಳಿದ್ರು ಹುಡುಗರಿಗೆ ಚೆನ್ನಾಗಿ ಒಂದು ಬೆಳವಣಿಗೆ ಸಿಕ್ತು. ನಾವು 4-3 ಹೆಣ್ಣು ಹುಡುಗರು ಹುಡುಗಿರು, ಒಬ್ಬ ಹುಡುಗ ಎಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡು ವಿದ್ಯಾಭ್ಯಾಸ. ನಾವಂತೂ ಕಾಳು ಅಕ್ಷರ ಕಲೀಲಿಲ್ಲ, ಒಂದು ಅಕ್ಷರ ಕಲೀಲಿಕ್ಕೆ ಸಿಗಲಿಲ್ಲ. ಹೌದು, ಯಾರ ಆ ಸಂದರ್ಭ ಆಗಿತ್ತು. ಹೌದು, ಅವಾಗ ನಾವು ಯಕ್ಷಗಾನ ಪಾತ್ರನು ಒಂದು 100ಕ್ಕೂ ಹೆಚ್ಚು ಮಾಡಿದ್ದೇನೆ. ಓಹೋ, ಶ್ರೀವೇಷನೇ ಜಾಸ್ತಿ. ಸ್ತ್ರೀವೇಷ ಪ್ರಸಂಗದ್ದು? ನಾವು ಈ ಗಜಗೌರಿ ವ್ರತದಲ್ಲಿ ಒಂದು ಅಂಕೋಲವರೆಗೂ ನಾನು ಪಾತ್ರ ಮಾಡಿದ್ದೇನೆ, ಗಾಂಧಾರಿ ಪಾತ್ರ ಒಂದು 10 ಕಡೆ ಮಾಡಿದ್ದೇನೆ ಗಾಂಧಾರಿ. ಹಾಗೆ ಕುಂತಿ ಪಾರ್ಟು, ಈಗ ಮುನಿದು ಅದು ಇದು ವಾಸಿಷ್ಠ ಮುನಿ ಅವೆಲ್ಲ ಮುನಿದೆಲ್ಲ ಮಾಡಿಟ್ಟಿದ್ದೇನೆ. ಈ ಧರ್ಮರಾಜಿಂದ ಒಂದು ಮಾಡಿಟ್ಟಿದ್ದೇನೆ ಆ ತರ. ಮತ್ತೊಂದು ಈ ಕಾಂತಾರ ತರದು, ಅದು ಒಂದು ದೊಡ್ಡ ಪಗಡಿದು ಯಕ್ಷಗಾನದು ಮಾಡಿದ್ದೇನೆ. ಹೌದು, ಅದೆಲ್ಲ ಬಹಳ ಚಂದಕ್ಕೆ ಮಾಡಿಟ್ಟಿದ್ದೇನೆ ಮನೆಯಲ್ಲಿ. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು, ಈ ಮರದ ಶಿಲ್ಪವನ್ನು ನೀವು ಸಂರಕ್ಷಣೆ ಮಾಡುವುದು ಹೇಗೆ ಅಂತ ಅಂದ್ರೆ, ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋದಿದ್ರೆ ಹೇಗೆ, ಏನ್ ಮಾಡ್ಬೇಕು ಅದಕ್ಕೆ? ಆಯಿಲ್ ಪೇಂಟಿಂಗ್ ಏನ್ ಮಾಡ್ಬೇಕು ಅದಕ್ಕೆ? ಪಾಲಿಶ್ ಮಾಡಿ ಇದು ಪಾಲಿಶ್ ಎಣ್ಣೆ ಹೊಡೆದು ಎಣ್ಣೆ ಕೊಡ್ಬೇಕು ಅದಕ್ಕೆ. ಮತ್ತೆ ಏನು ಯಾವುದು ಇದು ತಾಗಲ್ಲ, ಎಂತ ಕಡೆಗೆ ಆದ್ರೂ ಮಾಡಬಹುದಂತೆ ಅದಕ್ಕೆ. ಪಾಲಿಶ್ ಹೊಡೆದ ಮೇಲೆ ಹೋಗಲ್ಲ ಅಂತೆ. ನನಗೆ ಸ್ವಲ್ಪ ಜನ ಇವರು ಈ ಫಾರೆಸ್ಟ್ ಇಲಾಖೆಯವರು ಹೇಳಿದ್ರು, ನೀವು ಯಾವ ಕಟ್ಟಿಗೆ ಆದ್ರೂ ಮಾಡ್ರಿ, ಅದಕ್ಕೆ ಪಾಲಿಶ್ ಎಣ್ಣೆ ಹೊಡೆದ್ರೆ ಹೋಗಲ್ಲ ಅಂತ ಹೇಳಿದ್ರು. ನನಗೆ ನಂಬಿಕೆನೇ ಇಲ್ಲ, ನಾನು ಆ ತರನೇ ಕಟ್ಟಿಗೆ ಆಯ್ಕೆ ಮಾಡ್ತದೆ. ಹೌದು, ಹೊಟ್ಟೆ ಎಲ್ಲಾದ್ರೂ ಈ ತೀಗಿಂದ ಎಲ್ಲಾದ್ರೂ ಬೇರುಗಳು ಇದ್ರೆ ಹೊತ್ಕೊಂಡು ಹೋಗ್ಬಿಡ್ತೇನೆ. ನಾವು ಅವಾಗ ಸೀ ಬೋರ್ಡ್ ಹೋಗುವಾಗ ಸುಮಾರು ಬೇರೆಗಳೆಲ್ಲ ತಕೊಂಡಾಗಿ ಇಟ್ಕೊಂಡಿದ್ದೆ. ಅದೆಲ್ಲ ಮಾಡಲಿಕ್ಕೆ ಈ ಚಿಕ್ಕಮಗಳೂರು ಮಡಿಕೇರಿ ಕೊಡಗು ಇಲ್ಲದಲ್ಲೆಲ್ಲ ಕಾಫಿ ಬೊಡ್ಡೆಗಳು ಸಿಗ್ತಾವಲ್ಲ, ಅಂತದ್ದು ಸಿಕ್ಕಿದ್ರು ಮಾಡಬಹುದು. ಹೌದೌದು ಹೌದು, ನನಗೆ ಡಿ ಸಿ ಆರ್ ಹೇಳಿದ್ರು ಬೇವಿನ ಮರ ಇತ್ತಲ್ಲ ಇಲ್ಲೊಂದು ಮಾಡಿ ನಮ್ಮ ಆಫೀಸಲ್ಲಿ ಇಡ್ಲಿಕ್ಕೆ ಅಂತ ಹೇಳಿದ್ರು. ಅವಾಗ ನನಗೆ ಅಷ್ಟು ಧೈರ್ಯನೂ ಇಲ್ಲ, ಆದ್ರೂ ಮಾಡಿದ್ದೇನೆ, ಒಂದು ಮದುಮಗಳಾಗಿ ಮಾಡಿದ್ದೇನೆ. ಅದು ಬಹಳ ಚಂದ ಇದೆ, ಅದಕ್ಕೆ ಸೀರೆ ಉಡಿಸ್ಬೇಕು, ಆಭರಣ ಇಡಬೇಕು, ಎಲ್ಲ ಬೇರ್ಬೇಟೆ. ಅದು ಎಲ್ಲ ಮೊಬೈಲಲ್ಲೂ ಪೇಪರಿಗೂ ಇದೆ, ಸುಮ್ಮನೆ ಇದು ಮಾಡಿದ್ದಾರೆ. ಹೌದು, ಆ ಥರ ಒಂದು ಆ ಲೇಡೀಸ್ ಅಂದರೆ ಮದುಮಗಳಂಗೆ ನಿಂತ್ಕೊಂಡಿದ್ದಾರೆ ಮನೆಯಲ್ಲಿ. ಹೌದು, ಇಂತಹ ಒಂದು ಸಾಂಪ್ರದಾಯಿಕ ಕಲೆಯನ್ನು ಪೋಷಿಸುವುದಕ್ಕಂತಲೇ ವಿಶ್ವಕರ್ಮ ಯೋಜನೆ ಅಂತ ಇದೆ, ಕೇಂದ್ರ ಸರ್ಕಾರದ ಯೋಜನೆ ಅದು. ಇದರಲ್ಲಿ ಏನಾದ್ರು ನೀವು ಅರ್ಜಿ ಹಾಕೊಂಡಿದ್ರ? ಹೌದು ಸರ್, ನಾನು ಅರ್ಜಿ ಹಾಕಿ ಬಹಳಷ್ಟು ಈಗ ತಾತ್ನು ಹಂಗೆ ತಂದೆಯವರು ಹಂಗೆ ಬಾಳಿಸ್ತಿದ್ದೆ ಅಂದ್ರೆ ಹಿಡಿದಿದ್ರು ಆಗ್ಲಿಲ್ಲ. ಕಡೆಗೆ ನಾನು ಈಗ ಸುಮಾರು ಎಲ್ಲದಕ್ಕೂ ಲೆಟರ್ ಬರ್ದಿ ಒಬ್ಬ ನನಗೆ ಲೆಟರ್ ಬರುವರು ಒಬ್ಬರು ಅಜ್ಜಿ ಬರುವರು ನನಗೆ ಹೇಳಿದ ಕೂಡಲೇ ಈ ಥರ ಅಯ್ಯೋ ಮರ ಇಷ್ಟೆಲ್ಲ ನೀನು ಇದ್ಕೊಂಡು ಏನು ಬೆಂಗಳೂರು ಸೈಡ್ ಆದ್ರೆ ನೀನು ಎಂತ ಇದು ನಿನಗೆ ಹೀಗೆ ಬಿಡ್ಲಿಕ್ಕಾಗಲ್ಲ ಅಂತೇಳಿ ಅವರೇ ಎಲ್ಲರೂ ಇದಕ್ಕೆ ಮೇಲಧಿಕಾರಿಗೆಲ್ಲ ಬರ್ದಿ ಅರ್ಜಿ ಅವರೇ ಕೊಟ್ಟಿದ್ರು. ಅವಾಗ ನಾನು ಎಲ್ಲ ಆಫೀಸಿಗೆ ಕೊಟ್ಟಿದ್ದೇನೆ ಆ ಅರ್ಜಿ. ಅವಾಗ ನನಗೊಂದು ಲೆಟರ್ ಬಂತು ಬೆಂಗಳೂರಿಂದ. ಅಲ್ಲಿ ನನಗೆ ಹೇಗೆ ಹೋಗಬೇಕು ಏನು, ನಾನು ಒಂದು ಬೋರ್ಡ್ ಓದ್ದವನ್ನೆಲ್ಲ ಒಂದು ಓದ್ಲಿಕ್ಕೆ ಬರೋನಲ್ಲ ಒಬ್ಬನೀಗ ಅಂತ ಆಳು ತಕೊಂಡು ಬಸ್ಸಿಗೆ ಹಿಡಿದು ಹೋಗಿ ಅಲ್ಲಿ ಎಂಟ್ರಿ ಮಾಡಿ ಬಂದಿದ್ದೇನೆ. ಇಲ್ಲಿ ಕೊನೆಗೂ ಇವ್ರಿಗೆ ಕೇಳ್ತಾ ಇದ್ದೇನೆ ಯಾವುದು ನಾನು ಏನು ಒಂದೇ ಆಸೆ ಗೌರ್ಮೆಂಟಿಂದ ಒಂದು 50 ರೂಪಾಯಿ ತಿಂಗಳಿಗೆ ಬಂದರೆ ಅಷ್ಟೇ ಸಾಕು. ತಾತನ ಕಾಲದಿಂದ ಆಸೆ ಪಡ್ತಾ ಬಂದವರು ಗೌರ್ಮೆಂಟ್ ಪ್ರೋತ್ಸಾಹ ಸಿಗ್ತದೆ ಗೌರ್ಮೆಂಟ್ ಇಂದ ಬೇಕು ನನಗೆ ಸಿಗ್ಲಿ ಅಂತ ಆಶಿಸೋಣ. ಆಮೇಲೆ ಈಗ ಇದನ್ನ ಮಾರಾಟ ಮಾಡುವುದಿದ್ರೆ ಹೇಗೆ ಅದನ್ನ ಬೆಲೆ ನಿರ್ಧಾರ ಮಾಡುವುದು ಅಂತ ಹೇಳಿ, ಈಗ ನೀವು ಕಲ್ಲಿನ ಒಂದು ಶಿಲ್ಪವನ್ನ ಕೆತ್ತಿರಬಹುದು ಅಥವಾ ಒಂದು ಮರದ ಒಂದು ಶಿಲ್ಪ ಆಗ್ಬಹುದು, ಮಾರಾಟದ ಬೆಲೆ ನಿರ್ಧಾರ ಮಾಡುವುದು ಹೇಗೆ? ನಿರ್ಧಾರ ಅದೇ ನನಗೆ ಇನ್ನೂ ಇಷ್ಟ ಇದೆ ನನಗೆ ರಿಟೈರ್ಡ್ ಆಗ್ತಾ ಬಂತು. ಆ ಬೆಲೆಗೆ ನಾನು ಲೆಕ್ಕನೇ ಹಾಕಿಲ್ಲ, ಬರೀ ಮಾಡುವುದು ಒಂದು ಖುಷಿ ಪಟ್ಟದೆ ಹೊರತಾಗಿ ಮಾರಾಟ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ಯಾರಾದರೂ ಕೇಳಿದ್ರೆ ಇವೋ ಇದೊಂದು ನವಿಲಿನ ಮೂರ್ತಿ ಇದೆ ಬಹಳ ಚೆನ್ನಾಗಿದೆ ಇದನ್ನ ಕೊಡ್ತೀರಾ ಅಂತ ಕೇಳಿದ್ರೆ ಹೇಗೆ ಬೆಲೆ ಹೇಳ್ತೀರಿ? ಅದಕ್ಕೆ ಕೇಳ್ತೀನಿ ನಾನು ಅವರಿಗೆನ ಎಷ್ಟು ಬಿಡುದು ಅಂತೇಳಿ ಅವರಿಗೆ ನಾನು ಕೇಳ್ತೇನೆ. ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ ಅನ್ನೋದು ನಿಮ್ಮ ಲೆಕ್ಕಾಚಾರ ಉಂಟಲ್ಲ? ಹೌದೌದು, ಅದ್ರ ಮೇಲೆ ಹೇಳ್ಬೋದಲ್ಲ. ಹೌದು, ಇವಾಗ ನಾನು ಆ ಕಲ್ಲಿನ ಮೂರ್ತಿಗೆ ಸ್ವಲ್ಪ ಆ ತರ ಈಗ ಅವರೊಂದು 80,000 ಅಂದ್ರೆ ನಾನು ಒಂದು 40 ಕೊಟ್ಟರೂ ಆಗ್ತಿತ್ತು. ನಾನು 1.5 ತಿಂಗಳ ದುಡ್ದಿದೆ ಒಂದು ಮೂರ್ತಿಗೆ ಅಂತ ಎರಡು ಮಾಡಿ ಇಟ್ಟಿದ್ದೇನೆ. ಈ ಮೂರ್ತಿ ಕಿತ್ತುವಲ್ಲಿ ನಿಮಗೆ ಸಹಾಯಕರು ಅಂತ ಯಾರು ಇದ್ದಾರ? ಇಲ್ಲ ಇಲ್ಲ ಇದ್ದಾರೆ. ಈಗ ನಾವು ಹೊತ್ಕೊಂಡ್ ಬರುವಾಗ ನಮ್ಮ ಅಣ್ಣ ತಮ್ಮಂದಿರಿಗೆಲ್ಲ ಈ ಕಾಡಿನಲ್ಲಿಂದ ಕಟಗಿ ತರಲಿಕ್ಕೆ ನಾನು 10 ಜನ ತಗೊಂಡು ಹೋಗ್ತೇನೆ. ಅವ್ರು ಏನು ತಗೊಳ್ಳಲ್ಲ, ಒಂದು 1 ಕೆಜಿ ಅವಲಕ್ಕಿ ಮಾಡಿ ಒಂದು ತಿಂಗಳು ಚಾ ಕೊಡೋದು ಅಷ್ಟಕ್ಕೇನ. ಅವರು ಯಾಕಂತ ಹೇಳಿದ್ರೆ ನಾನು ರೊಕ್ಕಕ್ಕಾಗಿ ಮಾಡಲಿ. ಮನೆಗೆ ಈಗ ರಸ್ತೆ ಸೌಕರ್ಯ ಇಲ್ವೋ ಹೇಗೆ? ಇದೆ ಅಂದ್ರೆ ಕಚ್ಚಾ ರಸ್ತೆ. ಅದೇ ಒಂದು ಈಗ ಅವರೊಂದು 50 ಲಕ್ಷದೇನು ಪಂಡ ಹಾಕಿದ್ರೆ ಅಂತೆ, ಈ ಸಲ ಅಷ್ಟು ಹಾಕಿ ಮುಂದಿನ ಸಲ ಅಷ್ಟು ಹಾಕು ಅಂತೇಳಿ ಮತ್ತಿದ್ದು ಬಡಿಸ್ತು ಅವರು ಮಾಡಿದ್ದಾರೆ. ಜಲ್ಲಿ ಮ್ಯಾಲ್ಗೆ ತುದಿಯಲ್ಲಿ ಅಷ್ಟು ಹಾಕಿದ್ದಾರೆ, ಕೆಳಗೆ ಅಷ್ಟು ಫೋಟು ಮಾಡಿದ್ದಾರೆ, ಬಿಟ್ಟಿದ್ದಾರೆ, ಮಧ್ಯದಲ್ಲಿ ಏನು ಮಾಡಿಲ್ಲ. ಅದು ನಾವು ಡಿಸಿ ಹತ್ರ ಬಂದು ಬಹಳಷ್ಟು. ಎಷ್ಟು ಮನೆಗಳಿವೆ ಅಲ್ಲಿ? ಮನೆ ಒಂದು 25 ಆಗ್ತದೆ, 25-30 ಆಗ್ತದೆ. ಮತ್ತೆ ನಮ್ಮ ನಗರ ಸಭೆನೇ ಬರ್ತದೆ ಸರ್. ಹೌದು, ಸಿಟಿನೇ ಬರ್ತದೆ. ಸಿಟಿ ಅಂದ ಕೂಡಲೇ ಎಲ್ಲ ಟೀಚರ್ ಬರುವುದು ಅಲ್ಲೇ. ಕರೆಂಟಿನ ವ್ಯವಸ್ಥೆ ಎಲ್ಲ ಉಂಟು ಅಲ್ಲಿ? ಹಾ, ಕರೆಂಟು ನಾವು ಪೂರ್ತಿ ನಾವು ಸ್ವಂತ ಕಂಬ ಹೊತ್ತಿದೆ, 70 ಕಂಬ ಹೊತ್ತವೆ ಹೆಗಲ ಮೇಲೆ ಹಾಕಿ. ಹೌದು, 70 ಕಂಬ ಯಾರು ಹೇಳಿದ್ರೆ ಅಂತ ಅದು 3-4 ವರ್ಷ ಹೋಗುವುದು ಅಂತೇಳಿ. ನಮ್ಮ ಊರಿನ ಜನ ಒಕ್ಕಟ್ಟಾಗಿ 3 ತಿಂಗಳಲ್ಲಿ ಕಂಬ ಹೊತ್ತ ಲೈನ್ ಹೇಳಿದ್ವಿ ನಾವೇ, ಕರೆಂಟ್ ಕೊಟ್ಟಿದ್ದೆ ಅಷ್ಟೇ, 1 ರೂಪಾಯಿ ತಗೊಳ್ಳಿಲ್ಲ ಅವರದ್ದು. ಆ ವಿಶ್ರಮ ಗೌಡವರೇ, ನೀವು ಯಕ್ಷಗಾನದಲ್ಲಿಯೂ ಕೂಡ ಸಾಕಷ್ಟು ಪಾತ್ರಧಾರಿ, ಮಂತ್ರೆಯೋ ಅಥವಾ ಶಕುನಿಯೋ ಇಂಥ ಪಾತ್ರ ಎಲ್ಲ ಮಾಡಿದ್ರಿ ಅಂತ ಹೇಳಿ, ಒಂದು ನಮ್ಮ ಕೇಳುಗರಿಗೆ ಏನಾದರೂ ಒಂದು ಡೈಲಾಗ್ ಹೇಳ್ಬೋದಾ? ನಾವು ಅಲ್ಲಿ ಕೈಲೋರು ಗಾಂಧಾರಿ ದತ್ತರಷ್ಟ ಅವರು ಪ್ರವೇಶ ಮಾಡುವಾಗ ಅವರು ಮಾತನಾಡಿದ್ದು, ಸ್ವಾಮಿ ಆ ಕೆಟ್ಟ ಸಂತಾನದಿಂದಂತೂ ನಮಗೆ ಸಮಾಧಾನವೇ ಇಲ್ವಿ, ಹೀಗೆ ದಿನಗಳಿದರೆ ನಮ್ಮ ಮಕ್ಕಳಿಗೂ ನಮಗೆ ಕೇಳುವುದಿಲ್ಲ. ಆ ನಮ್ಮ ವನದಲ್ಲಿ ಆ ದೊಡ್ಡ ಮಾವಿನ ಮರಕ್ಕೆ ಕಾಯು ಹಣ್ಣು ಎಲ್ಲ ಉದರಿ ಬೆಳೀತಿತ್ತು. ಆವಾಗ ನಮ್ಮ ಮಕ್ಕಳು ಹೋಗಿ ಮರ ಹತ್ತದ ಕೂಡಲೆಯ ಆ ಭೀಮ ಬಂದು ಕಾಲಿನಿಂದ ಒದ್ದಿ ನಮ್ಮ ಮಕ್ಕಳನ್ನು ಅಷ್ಟು ಕೆಡಗಿದನಲ್ಲ, ಆತ ಯಾಕೆ ಸಾಯುವುದಿಲ್ಲ? ಈಗಲೇ ಭೀಮ ಇಷ್ಟು ಕೋಳು ತಿನ್ನುತ್ತಾನೆ, ದೊಡ್ಡದ ಮೇಲೆ ಊರೇ ಬಡಿಯುತ್ತಾನೆ. ಎಲ್ಲ ಹುಟ್ಟಿತ್ತೋ ಏನೋ ಆ ಕೆಟ್ಟ ಸಂತಾನ. ಆ ಅರ್ಜುನನು ಆ ಕಾಡಿನಲ್ಲಿ ಒಂದೇ ಬಾಣಕ್ಕೆ ಕಾಂಡ ಒನವೇನೆ ಸುಟ್ಟು ಅಲ್ಲಿರುವ ಮರ ಹಾವು ಸರ್ಪ ವಿಷದ ಸರ್ಪ ಎಲ್ಲ ಸುಟ್ಟು ಭಸ್ಮ ಮಾಡಿದನಲ್ಲ, ಒಂದು ಹಾವು ಅವರಿಗೆ ಕಚ್ಚಲೇ ಇಲ್ವೇ ಸ್ವಾಮಿ? ಅವರಿಗೆ ದೇವರ ಕರ್ಪೆ ಉಂಟೆ, ನಾವು ಕೂಡ ಸ್ವಾಮಿ ಒಂದು ದೇವರನ್ನೇ ಒಲಿಸಿಕೊಳ್ಳಬೇಕು. ಹೋ, ಯಾದವ ಹೆಸರು ಸ್ವಾಮಿ ಬಂದ ಬಿಟ್ಟರು, ನಮಗೆ ಅವರ ಬಗ್ಗೆ ತಿಳ್ಕೊಳ್ವಾನ. ಒಳ್ಳೇದು, ನಿಮ್ಮ ಹೆಸರು ವಿಶ್ರಾಮಗೌಡ ಅಂತಿದೆ. ಹೌದೌದು, ನೀವು ವಿಶ್ರಾಂತಿ ಅಂತೂ ಪಡೆಯುವವರಲ್ಲ. ಬಹುಶಃ ಈ ಶಿಲ್ಪಕಲೆ, ಅದರಲ್ಲೂ ವಿಶೇಷವಾಗಿ ಕಾಷ್ಠಶಿಲ್ಪ ಮತ್ತು ಕಲ್ಲಿನ ಶಿಲ್ಪ, ಇದೆರಡನ್ನೂ ಕೂಡ ನೀವು ಮಾಡಿಕೊಂಡು ಬಂದಿದ್ದೀರಿ. ಹೌದು, ನಿಮ್ಮ ಶ್ರಮಕ್ಕೆ ಇನ್ನಷ್ಟು ಬೆಲೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಜ

ಮಂಗಲ ಸೂತ್ರವನು ಇರಿಸಿದ ಮಂಗಲ ಸೂತ್ರವನು ಸುರರು ಭೂಸುರರೆಲ್ಲ ನೆರೆಯ ಸಭೆಯೋಳು ಸುರರು ಭೂಸುರರೆಲ್ಲ ನೆರೆಯ ಸಭೆಯೋಳು ಹರಿಯತಿ ಪ್ರೇಮದಳು ಇರಿಸಿದ ಹರಿಯತಿ ಪ್ರೇಮದಳು ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಳ ಸೂತ್ರವನು ಇರಿಸಿದ ಮಂಗಳ ಸೂತ್ರವನು ದೀರ್ಘ ಸುಮಂಗಲೇ ಆಗಿರು ಏನೋ ತರಿ ದೀರ್ಘ ಸುಮಂಗಲೇ ಆಗಿರು ಏನೋ ತರಿ ಶೀಘ್ರವಿಸಿ ಹರಿಯು ತೊಡಿಸಿದ ಶೀಘ್ರದಿ ಶ್ರೀಹರಿಯು ಪಾದ ಮಂಗಲ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ತ್ರಿಭುವನ ದೊಡೆಯನು ಸದಯ ಮಧ್ಯಳು ಶುಭನಿಂದನೆ ಗಳಿಗೆ ತೊಡಿಸಿದ ಶುಭನಿಂದನೆ ಗಳಿಗೆ ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ಮಂಗಲಮಯವಾದ ಶೃಂಗರ ಹಾರವ ರಂಗಿನಳಿಡಿಸಿದನು ಹಾರವ ರಂಗಿನಳಿಡಿಸಿದನು ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ಒಂಬತ್ತು ತಿಂಗಳ ನಿನ್ನ ತುಂಬಿಕೊಂಡು ತೀರಾಗಿದೆ ಹಂಬಲಸಿ ನಿನ್ನ ಜನಿಸಿ ಜನಿಸಿದ ಚಿತ್ರದ ಒಮ್ಮೆ ನಿನ್ನು ಕಿಸಿ ಕೊಡುತ್ತೆ ಹತ್ತು ತಿಂಗಳು ನಿನ್ನ ಹೊತ್ತು ತಿರುತ್ತೀರಾಗಿದೆ ಮುತ್ತು ಸುರುವಿದರು ಬರೀ ಉಡಿ ಮುತ್ತು ಸುರುವಿದರು ಬರೀ ಉಡಿ ನಮ್ಮಗಳು ಅತ್ತೆ ರೈವಿಸಿ ಕೊಡುತ್ತೆ ಮುಂಜಾನೆ ಮಗಳು ಹಾಲು ಬಾನು ಮಂಚದಲೆ ಮಲ ತುಗ ಮಂಚದಲೆ ಮಲಗಳು ನಮ್ಮಗಳು ನಗು ನಗುತ ಮನೆಯ ಬೆಳಗು ಮುಂಜಾನೆ ಮಗಳು ಹಾಲು ಬಾನು ಗೋಳು ಪಟ್ಟೆ ಮಂಚದಲೆ ಮಲ ಪಟ್ಟೆ ಮಂಚದ ಮೇಲೆ ಮುರಳು ನಮ್ಮಗಳು ಕೊಟ್ಟು ತಕತೆಯ ಹೇಳು ತೊಟ್ಟಿಲ ತೂಗಂದ್ರೆ ಸಿಟ್ಟಿನಲ್ಲಿ ಮೂರುಗಳು ಬಟ್ಟಲ ಬೆಳಗ ಹರಿಯ ಬಟ್ಟಲ ಬೆಳಗ